ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಒಂದು ಹೊಸ ಹಣ್ಣಿನ ಪರಿಚಯ ಮಾಡಿಕೊಳ್ಳೋಣ. ತಮಗೆಲ್ಲ ಗೊತ್ತಿರುವಂತಹದ್ದೇ, ನೈಸರ್ಗಿಕವಾಗಿ ಬೆಳೀತಾ ಇರುವಂತಹ ಒಂದು ಹಣ್ಣು, ಅದನ್ನ ಚಿರೋಲಿ ಅಂತ ಹೇಳಿ ನಾವು ಕರೀತಾ ಇದ್ದೀವಿ, ಚಿರಂಜಿ ಅಂತ ಹೇಳಿ ಕರೀತಾ ಇದ್ದೀವಿ. ಈ ಹಣ್ಣಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ವಿಸ್ತರಣಾ ಮುಂದಾಳುಗಳು ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಚಿರಂಜಿ ಅಥವಾ ಚಿರೋಲಿ ಅಂತಕ್ಕಂಥ ಒಂದು ಬೆಳೆಯನ್ನು ನಮ್ಮ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಕಾಣ್ತೇವೆ. ಈ ಒಂದು ಹಣ್ಣಿನ ಒಂದು ವಿಶೇಷತೆ ಏನಂದ್ರೆ, ಈ ಮಾವಿನ ಜಾತಿಗೆ ಸೇರಿರತಕ್ಕಂಥ ಒಂದು ಹಣ್ಣು. ಹಣ್ಣು ನಮ್ಮ ಒಂದು ವೈಲ್ಡ್ ಆಗಿ ಅಂದ್ರೆ ನಮ್ಮ ಕಾಡು ಒಂದು ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ. ಈ ಹಣ್ಣಿನ ಒಂದು ಪ್ರಾಮುಖ್ಯತೆ ಅಂತ ತೆಗೆದುಕೊಂಡಾಗ, ಹಣ್ಣಿನಲ್ಲಿ ಎರಡು ಭಾಗಗಳನ್ನ ನಾವು ಸೇವಿಸ್ತೀವಿ. ಒಂದು ಹಣ್ಣಿನ ತೊಳೆ ಅಂತಕ್ಕಂಥದ್ದು, ಅಥವಾ ಆ ಹಣ್ಣಿನಲ್ಲಿ ಇರತಕ್ಕಂಥ ಒಂದು ತೊಗಟೆ, ಒಂದು ಪಲ್ಪ್ ಅಂತಕ್ಕಂಥದ್ದು ಏನಿದೆ ಅದನ್ನ ನಾವು ಸೇವಿಸ್ತೇವೆ, ತಿರುಳು ಅದು. ಅದರ ಜೊತೆಗೆ ಇನ್ನೊಂದು ಒಳಗಡೆ ಒಂದು ನಾವು ಕರ್ನಲ್ ಅಂತಕ್ಕಂಥದ್ದು ಅದನ್ನು ಕೂಡ ನಾವು ಬಳಸ್ತೀವಿ. ಈ ಕರ್ನಲ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದರಲ್ಲಿ ಏನಾಗಿರ್ತದೆ ಅಂತಂದ್ರೆ, ಈ ನಮ್ಮ ಒಂದು ಪೋಷಕಾಂಶಗಳ ಅಂತ ಬಂದಾಗ, ಅದರ ಒಂದು ನ್ಯೂಟ್ರಿಟಿ ವ್ಯಾಲ್ಯೂ ಅಂತ ಬಂದಾಗ, ಇದು ಹೆಚ್ಚಾಗಿ ನಮ್ಮ ಒಂದು ಆಲ್ಮಂಡ್ ಅಂತ ಹೇಳ್ತೇವೆ, ನಾವು ಬಾದಾಮ್ ಅಂತ ಏನ್ ಹೇಳ್ತೀವಿ, ಅದರದ ಒಂದು ಗುಣಗಳನ್ನ ಈ ಒಂದು ಬೀಜದಲ್ಲಿ ಕೂಡ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾದಾಮ್ನಲ್ಲಿಯೂ ಕೂಡ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ, ಕೊಬ್ಬಿನ ಅಂಶ ಇದೆ, ಹಾಗೆ ಅದರ ಜೊತೆಗೆ ಸೊ ಮಿನರಲ್ಸ್ ಕೂಡ ಇರತಕ್ಕಂತ ಒಂದು ಹಣ್ಣಾಗಿದೆ. ಹಾಗಾಗಿ ಈ ಒಂದು ಗುಣಗಳನ್ನು ಕೂಡ ನಾವು ಈ ಚಿರಂಜಿ ಒಂದು ಬೀಜದಲ್ಲೇನು ನಾವು ಕಾಣ್ತೀವಿ. ಹಾಗಾಗಿ ನಮಗೊಂದು ಕಾಡು ಪ್ರದೇಶದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಅದೇ ರೀತಿ ಈ ಒಂದು ಬೆಳೆ ವೈಜ್ಞಾನಿಕ ಪದ್ಧತಿ ಅಂತ ಬಂದಾಗ, ಅಥವಾ ಇದನ್ನು ಬೆಳೆತಕ್ಕಂಥದ್ದು ಅಂತ ಬಂದಾಗ, ಸೊ ಸಾಮಾನ್ಯವಾಗಿ ಈಗ ಒಂದು ಕಾಡು ಪ್ರದೇಶಕ್ಕೆ ಸೀಮಿತವಾಗಿರತಕ್ಕಂಥದ್ದು. ಸೊ ಇದರಲ್ಲಿ ಇನ್ನು ಹೆಚ್ಚಿನ ಒಂದು ಸಂಶೋಧನೆ ಕೂಡ ಮಾಡತಕ್ಕಂತ ಒಂದು ಅಗತ್ಯ ಇದೆ. ಇದರಲ್ಲಿ ಬಹಳ ವೈವಿಧ್ಯತೆಯಿಂದ ಕೂಡಿರತಕ್ಕಂಥದ್ದು. ಈಗಾಗಲೇ ಒಂದು ತೋಟಗಾರಿಕೆ ಮಹಾವಿದ್ಯಾಲಯ ವತಿಯಿಂದ ನಾವು ಏನಂದ್ರೆ ಒಂದು ಸಂಶೋಧನೆಯನ್ನ ನಾನು ಅದನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಬೀಜದಿಂದ ಬಂದಿರತಕ್ಕಂತ ಒಂದು ಬೆಳೆಗಳು ಆಗಿರುವುದರಿಂದ, ಮತ್ತು ಕಾಡು ಪ್ರದೇಶಕ್ಕೆ ಒಂದು ಸೀಮಿತವಾಗಿರುವುದರಿಂದ, ಒಂದು ಸುಧಾರಿತ ತಳಿಗಳ ಒಂದು ಆಯ್ಕೆ ಮಾಡತಕ್ಕಂಥದ್ದು ಬಹಳ ಅನಿವಾರ್ಯತೆವಾಗಿದೆ. ಎರಡನೇದು ಅಂತಂದ್ರೆ, ಈ ಒಂದು ಬೆಳೆ ಬೆಳೀತಕ್ಕಂಥದ್ದು ಏನಿದೆ, ಇನ್ನು ಒಂದು ವಾಣಿಜ್ಯ ಹಂತದಲ್ಲಿ ಅಥವಾ ಕಮರ್ಷಿಯಲ್ ಹಂತದಲ್ಲಿ ಇನ್ನು ಬೆಳೆಸ್ತಕ್ಕಂಥದ್ದು ಬಹಳ ಅವಕಾಶಗಳು ಇವೆ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಈ ಒಂದು ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡತಕ್ಕಂಥದ್ದು ರಿಯಲಿ ನಮಗೂ ಕೂಡ ಒಂದು ಚಾಲೆಂಜಿಂಗ್ ಕೆಲಸ ಇದೆ. ಯಾಕಂದ್ರೆ ಕಾಡು ಪ್ರದೇಶ ಇರೋದ್ರಿಂದ ಆಯ್ಕೆ ಮಾಡತಕ್ಕಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ಅಂಶ ಆಗಿರೋದ್ರಿಂದ, ಹಾಗಾಗಿ ಕೆಲವೊಂದು ಬೇರೆ ಬೇರೆ ಆದಂತಹ ಒಂದು ಪ್ರದೇಶಗಳಲ್ಲಿ, ಈ ಒಂದು ರಾಷ್ಟ್ರೀಯ ಸಂಸ್ಥೆಗಳಲ್ಲಿನೂ ಕೂಡ ಈ ಒಂದು ಕೆಲಸಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಈ ಒಂದು ಬೆಳೆಯ ಒಂದು ಉದ್ಭವ ಆಗಿರತಕ್ಕಂಥದ್ದು, ಅಥವಾ ಈ ಒಂದು ಬೆಳವಣಿಗೆಯ ಒರಿಜಿನ್ ಅಂತಕ್ಕಂಥದ್ದು ಎಲ್ಲಿ ಹುಟ್ಟು ಅಂತಕ್ಕಂಥದ್ದನ್ನ ನಾವೇನಾದ್ರೂ ತಿಳ್ಕೊಳ್ಬೇಕಾದ್ರೆ, ಇದು ಭಾರತದಲ್ಲೇ ಹುಟ್ಟುಕೊಂಡಿರತಕ್ಕಂಥ ಒಂದು ಬೆಳೆ ಆಗಿರೋದ್ರಿಂದ, ಭಾರತದ ವಿವಿಧ ಪ್ರದೇಶಗಳಲ್ಲಿ ಕೂಡ ನಾವು ಬೆಳೆಯನ್ನ ಬೆಳೀತಕ್ಕಂಥದ್ದನ್ನ ಸಾಮಾನ್ಯವಾಗಿ ಕಾಣ್ತೇವೆ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಒಣ ಪ್ರದೇಶಗಳಲ್ಲಿ, ನಾವು ಯಾವಾಗಲೂ ಹೇಳ್ತಕ್ಕಂಥದ್ದು ಒಣ ಪ್ರದೇಶದಲ್ಲಿ ವಿಶೇಷತೆ ಏನಂತಂದ್ರೆ, ಮಳೆ ಕಡಿಮೆ ಇರ್ತದೆ, ಒಂದು ಮಣ್ಣಿನ ಗುಣಮಟ್ಟ ಬಹಳ ಕಡಿಮೆ ಇರ್ತದೆ, ಅಂದ್ರೆ ಫಲವತ್ತತೆ ಕಡಿಮೆ ಇರ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕೂಡ ಬೆಳೆತಕ್ಕಂತ ಒಂದು ಸಾಮರ್ಥ್ಯ ಈ ಗಿಡಕ್ಕಿದೆ. ಇನ್ನೊಂದು, ಈ ಒಂದು ಒಣ ಪ್ರದೇಶಗಳಲ್ಲಿ ಬೆಳೀತಕ್ಕಂತ ಒಂದು ಅವಕಾಶಗಳು ಯಾಕಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಮಳೆಗಾಲದ ಒಂದು ಚಳಿಗಾಲದ ಒಂದು ಸಂದರ್ಭದಲ್ಲಿ ಗಿಡ ಹೂ ಬಿಡುತ್ತದೆ, ಮತ್ತು ಬೇಸಿಗೆಯಲ್ಲಿ ಈ ಹಣ್ಣುಗಳನ್ನ ನಾವು ಮಾರುಕಟ್ಟೆಯಲ್ಲಿ ನಾವು ಕಾಣ್ತೇವೆ. ವಿಶೇಷವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾವು ಮಾರುಕಟ್ಟೆಯಲ್ಲಿ ಕಾಣ್ತೇವೆ. ಇದರ ಲಭ್ಯತೆ ಏನಿದೆ, ಬಹಳ ಒಂದು ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚಾಗಿ ಕಾಣಿಸ್ತೇವೆ. ಏನಂತಂದ್ರೆ, 15-20 ದಿವಸಗಳಲ್ಲಿ ಇದು ಒಂದು ಕಾಯಿಗಳನ್ನ ಹಣ್ಣು ಆಗ್ತವೆ, ಮತ್ತು ಬೇಗ ಮುಗಿದು ಹೋಗ್ತಕ್ಕಂತ ಒಂದು ಸಾಮಾನ್ಯ ಒಂದು ಸೀಸನ್ ಅನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಹಾಗಾಗಿ ಈ ಒಂದು ಬೆಳೆಯ ಒಂದು ಪ್ರಾಮುಖ್ಯತೆ ಅಂತ ತೆಗೆದುಕೊಂಡಾಗ, ಒಂದು ಈ ಒಣ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಎರಡನೇದು ಒಂದು ಪೋಷಕಾಂಶಗಳ ಅಂತ ತೆಗೆದುಕೊಂಡಾಗ, ಅದರಲ್ಲಿ ವಿಶೇಷವಾಗಿ ಕೊಬ್ಬು ಹಾಗೂ ಪ್ರೋಟೀನ್ ಅಂಶ ಹಾಗೂ ಮಿನರಲ್ ಅಂಶ ಹೆಚ್ಚಾಗಿರೋದ್ರಿಂದ ಇದಕ್ಕೆ ನ್ಯೂಟ್ರಿಷನ್ ಸೆಕ್ಯೂರಿಟಿಯಲ್ಲಿ ಬಹಳ ಮುಖ್ಯವಾಗಿರತಕ್ಕಂತ ಒಂದು ಪಾತ್ರ ವಹಿಸುತ್ತದೆ. ಮೂರನೇದಾಗಿ ಹೇಳಬೇಕಂತಂದ್ರೆ ನಮ್ಮ ಒಂದು ಕಡಿಮೆ ಒಂದು ನಿರ್ವಹಣಾ ಪದ್ಧತಿಯಲ್ಲಿ ಕೂಡ ನಮಗೆ ಹೆಚ್ಚಿನ ಒಂದು ಆದಾಯ ತಂದು ಕೊಡತಕ್ಕಂತ ಒಂದು ಸಾಮರ್ಥ್ಯ ಕೂಡ ಇದರಲ್ಲಿದೆ. ಸೊ ನಾಲ್ಕನೇದಾಗಿ ಎಲ್ಲಿ ಕಡಿಮೆ ಫಲವತ್ತತೆ ಇರತಕ್ಕಂತ ಭೂಮಿಯಲ್ಲಿನ ಮತ್ತೆ ಅಂದ್ರೆ ಒಣ ಒಂದು ಪ್ರದೇಶಕ್ಕೆ ಹೊಂದಿಕೊಳ್ತಕ್ಕಂತ ಒಂದು ಗುಣ ಇರುವುದರಿಂದ ಈ ಎಲ್ಲಾ ಗುಣಗಳು ಇದರಲ್ಲಿ ಇರುವುದರಿಂದ ಇನ್ನೂ ಹೆಚ್ಚಿನ ಒಂದು ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡೋದ್ರಿಂದ ಏನಾಗ್ತದೆ, ಪ್ರೋತ್ಸಾಹ ಕೊಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಈ ಒಂದು ಬೆಳೆಯನ್ನ ನಾವು ವಾಣಿಜ್ಯ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ರೈತರಿಗೆ ಹೆಚ್ಚಿನ ಒಂದು ಲಾಭವನ್ನು ತಂದು ಕೊಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಎರಡನೇ ವಿಚಾರ ಅಂತ ಇದರಲ್ಲಿ ಇದೇ ಒಂದು ಬೆಳೆಯಲ್ಲಿ ತೆಗೆದುಕೊಂಡಾಗ ಸಂಸ್ಕರಣೆ ಮಾಡತಕ್ಕಂಥದ್ದನ್ನು ಕೂಡ ಒಂದು ಕ್ಲಿಷ್ಟಕರ ಒಂದು ಕೆಲಸ ಅಂತ ನಾವು ಹೇಳಕ್ಕೆ ಸಾಧ್ಯ ಆಗ್ತದೆ. ಒಂದು ಮೇಲೆ ಇರತಕ್ಕಂತ ಒಂದು ತೊಗಟೆ ಏನಿದೆ ಅದನ್ನ ನಾವು ಬೇರ್ಪಡಿಸಬೇಕಾಗ್ತದೆ. ಎರಡನೇದು ಅದರಲ್ಲ ಬೀಜ ಏನಿದೆ ಅದು ಬಹಳ ಗಟ್ಟಿಯಾಗಿರ್ತದೆ, ಅದು ಗಟ್ಟಿಯಾಗಿರ್ತದೆ. ಅದ್ರ ಒಳಭಾಗದಲ್ಲಿ ಏನಿದೆ ನಮಗೆ ಕರ್ನಲ್ ಅಂತಕ್ಕಂಥದ್ದು ತಿರುಡು ಅಂತ ಏನ್ ಹೇಳ್ತೀವಿ ಅದರ ಭಾಗ ಇರ್ತದೆ, ಅದರಲ್ಲಿ ಒಂದು ಪೋಷಕಾಂಶಗಳ ಒಂದು ಏನಂದ್ರೆ ಪ್ರಮಾಣ ಜಾಸ್ತಿ ಇರ್ತದೆ. ಹಾಗಾಗಿ ಇದನ್ನ ಬೇರ್ಪಡಿಸ್ತಕ್ಕಂಥದ್ದು ರಿಯಲಿ ಚಾಲೆಂಜ್ ಆಗಿದೆ. ಇವು ಸಾಮಾನ್ಯವಾಗಿ ನಮ್ಮ ಒಂದು ಸಾಂಪ್ರದಾಯಿಕ ಒಂದು ಪ್ರದೇಶಗಳಲ್ಲಿ ನಮ್ಮ ಒಂದು ಹಳ್ಳಿ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ಕಾಡು ಜನರಾಗಿರ್ಬಹುದು ಅಥವಾ ಗ್ರಾಮೀಣ ಪ್ರದೇಶದ ಜನರಾಗಿರ್ಬೋದು ನಾವು ಹಳೆ ಪದ್ಧತಿಗಳಲ್ಲಿ ಬೀಸುಗಲ್ಲಿಗೆ ಅಂತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಂಡಿದ್ದೀವಿ. ಆ ಬೀಸುಗಲ್ಲಿನೂ ಕೂಡ ಆ ಒಂದು ಪದ್ಧತಿಯನ್ನ ಉಪಯೋಗಿಸ್ಕೊಂಡು ಬಿಟ್ಟು ಆ ಒಂದು ಮೇಲ್ಗಡೆ ಇರತಕ್ಕಂತ ಒಂದು ಏನು ಹಾರ್ಡ್ ಒಂದು ಏನಿರುತ್ತೆ ಗಟ್ಟಿಯಾಗಿರ್ತಕ್ಕಂತ ಒಂದು ಭಾಗ ಏನಿದೆ ಅದನ್ನ ಬೇರ್ಪಡಿಸಿ ಒಳಗಡೆ ಇರತಕ್ಕಂತ ತಿರುಳನ್ನ ನಾವು ತೆಗೆದುಬಿಟ್ಟು ಅದು ಮಾರಾಟಕ್ಕೆ ಇಡತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಮತ್ತೆ ಈ ಒಂದು ಬೀಜಗಳ ಒಂದು ಮಾರುಕಟ್ಟೆಯಲ್ಲಿ ಒಂದು ಲಭ್ಯತೆನೂ ಬಹಳ ಕಡಿಮೆ ಇದೆ ಮತ್ತೆ ಬಹಳ ವಿರಳವಾಗಿ ನಾವು ಕಾಣ್ತೀವಿ. ಮೋಸ್ಟ್ಲಿ ಅದಕ್ಕೆ ಏನು ಜಾಸ್ತಿ ಅಂತಂದ್ರೆ ಇದಕ್ಕೆ ಬಹಳ ಬೇಡಿಕೆನೂ ಕೂಡ ಇದೆ. ಸೊ ಸಾಮಾನ್ಯವಾಗಿ ಈ ಒಂದು ಬೀಜಗಳನ್ನ ಬಳಸ್ತಕ್ಕಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಒಂದು ಯಾವುದೇ ಆದಂತ ಒಂದು ಒಂದು ಈ ಸಿಹಿ ತಿಂಡಿಗಳಲ್ಲಿ ವಿಶೇಷವಾಗಿ ಈ ಡ್ರೈ ಫ್ರೂಟ್ಸ್ ಅಂತ ನಾವು ಏನ್ ಹೇಳ್ತೀವಿ ಒಣ ಒಂದು ಹಣ್ಣುಗಳನ್ನ ನಾವು ಏನ್ ಹೇಳ್ತೀವಿ ಎಲ್ಲಾ ಒಂದು ಒಣ ಹಣ್ಣುಗಳಲ್ಲಿನೂ ಕೂಡ ಇದನ್ನು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಅದು ವಿಶೇಷವಾಗಿ ನಮ್ಮ ಒಂದು ಪದಾರ್ಥಗಳಾದ ಈ ಡ್ರೈ ಫ್ರೂಟ್ಸ್ ಪದಾರ್ಥಗಳಾಗಿರ್ತಕ್ಕಂತ ಸ್ವೀಟ್ಸ್ ಆಗಿರ್ಬೋದು, ಈ ಒಂದು ಬೇರೆ ಬೇರೆ ಆದಂತ ವಿಶೇಷ ಸ್ವೀಟ್ಸ್ ಏನಿದೆ ಶಾವಿಗೆ ಪಾಯಸಗಳಲ್ಲಿ ಮತ್ತೆ ನಮ್ಮ ಒಂದು ಇವನ್ ಕೂಡ ಮಿಲ್ಕ್ ಪಾರ್ನಲ್ಲಿ ಬಳಸ್ತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಆ ಹಾಲ್ನಲ್ಲಿ ಸೇರಿಸ್ತಕ್ಕಂಥದ್ದನ್ನು ಕೂಡ ಕಾಣ. ಹಾಗಾಗಿ ಇವೆಲ್ಲನೂ ಕೂಡ ನಾವು ಮನಗಂಡ್ರೆ ಬಹಳ ಒಳ್ಳೆಯ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಹಣ್ಣು ಅಂತಾನೆ ಹೇಳ್ಬೋದು. ಎರಡನೇದು ಆ ಒಂದು ಪೋಷಕಾಂಶ ಇರತಕ್ಕಂಥ ಒಂದು ಹಣ್ಣು ಆಗಿರೋದ್ರಿಂದ ರೈತರಿಗೆ ಒಂದು ಒಳ್ಳೆಯ ಒಂದು ಇಳುವರಿ ಕೊಡ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಮತ್ತು ಭವಿಷ್ಯದ ಬೆಳೆಯಾಗಿನೂ ಕೂಡ ನಾವು ಕೊಂಡೊಯ್ಯಲಿಕ್ಕೆ ಬಹಳ ವಿಪುಲ ಅವಕಾಶಗಳೇ ಇರತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇನ್ನೊಂದು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತೇನೆ. ಸಾಮಾನ್ಯವಾಗಿ ಈ ಒಂದು ಬೀಜನ ನಾವೇನಂದ್ರೆ ಈ ಒಂದು ಸಸ್ಯಾಭಿವೃದ್ಧಿ ಅಂತ ತೆಗೆದುಕೊಂಡಾಗ ಅದರ ಒಂದು ಗಿಡಗಳನ್ನ ಯಾವ ರೀತಿ ಬೆಳೆಸಬೇಕಂತ ತೆಗೆದುಕೊಂಡಾಗ ಬೀಜದಿಂದನೇ ನಾವು ಇದನ್ನ ಬೆಳೆಸ್ತಕ್ಕಂಥದ್ದನ್ನ ಸಾಮಾನ್ಯವಾಗಿ ನಾವು ಕಾಣ್ತೇವೆ. ಆದರೆ ಬೀಜದಿಂದ ಬೆಳೆಸ್ತಕ್ಕಂಥದ್ದು ಕೆಲವೊಂದು ಸಮಸ್ಯೆಗಳನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಒಂದು ಏನಂತಂದ್ರೆ ಮೊಳಕೆ ಒಡತಕ್ಕಂಥದ್ದೇನಿದೆ ಬಹಳ ಒಂದು ಕಷ್ಟಕರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೂ ಕೂಡ ಕೆಲವೊಂದು ಪದ್ಧತಿಗಳಾಗಿರ್ತಕ್ಕಂಥದ್ದು ಅಂತಂದ್ರೆ GA3 ಬಳಸ್ಕೊಂಡು ಬಿಟ್ಟು ಅದೇ ರೀತಿ ನಮ್ಮ ಒಂದು ಸೆಗಣಿ ರಾಡಿನಲ್ಲಿ ಅಥವಾ ನಮ್ಮ ಒಂದು ಬೇರೆ ಆದಂತಹ ಒಂದು ಕಾಡಿನಲ್ಲಿ ಸಿಗ್ತಕ್ಕಂತ ಒಂದು ಒಂದು ಸಾವಯವ ಇರತಕ್ಕಂತ ಒಂದು ಮಣ್ಣಿನಲ್ಲಿ ಕೂಡ ನಾವು ರಾಡಿ ಮಾಡಿಬಿಟ್ಟು ಸರಾಸರಿ 10-15 ದಿವಸಗಳ ಕಾಲ ಅದನ್ನ ನಾವು ಆ ಒಂದು ಬೀಜಗಳನ್ನ ಅದರಲ್ಲಿ ಅದ್ದಿ ಇಡುವುದರಿಂದ ಅದು ಸಾಫ್ಟ್ ಆಗಿಬಿಟ್ಟು ಮೊಳಕೆ ಹೊಡತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಆದರೆ ನಾವು ಒಂದು ಮೊಳಕೆ ಹೊಡತಕ್ಕಂಥ ಪ್ರಮಾಣ ಅಂತ ತೆಗೆದುಕೊಂಡಾಗ ಬಹಳ ಕಡಿಮೆ ಪ್ರಮಾಣದ ಒಂದು ಮೊಳಕೆ ಹೊಡತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಎರಡನೇದಾಗಿ ನಾವು ಇದನ್ನ ನಾವು ಈ ಒಂದು ಅಬೀಜ ಪದ್ಧತಿಯಿಂದ ಕೂಡ ನಾವು ಅದನ್ನ ಸಸ್ಯಾಭಿವೃದ್ಧಿ ಮಾಡಬಹುದು. ಅಬೀಜ ಪದ್ಧತಿ ಅಂತಂದ್ರೆ ಅದನ್ನ ನಾವು ಕೃಷಿ ಮಾಡತಕ್ಕಂಥ ಒಂದು ಮೆಥಡ್ ಅಲ್ಲಿನೂ ಕೂಡ ಈ ಸಸ್ಯಗಳನ್ನು ಅಭಿವೃದ್ಧಿಪಡಿಸಿಬಿಟ್ಟು ನಾವು ಅದನ್ನ ನಾಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇನ್ನೊಂದು ಒಂದ್ಸಲ ನಾವು ಬೀಜಗಳನ್ನ ನಾವು ಬೆಡ್ ಮೇಲೆ ಹಾಕ್ಬಿಟ್ಟು ಪುನಃ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಾಯಿಸ್ತಕ್ಕಂಥದ್ದು ಪ್ರಮಾಣ ಜಾಸ್ತಿ ಇದೆ. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಪಾಲಿ ಬ್ಯಾಗ್ಸ್ ನಲ್ಲಿ ಏನಾದರೂ ಹಾಕಿದ್ದೆ ಆದರೆ ಅದರ ಒಂದು ಬಳಸ್ತಕ್ಕಂಥದ್ದು ಮತ್ತೆ ಸಸಿಗಳನ್ನ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತೀವಿ. ಅದನ್ನ ನಾಟಿ ಮಾಡ್ತಕ್ಕಂಥದ್ದು ಅಂತ ಬಂದರೆ ನಾವು ಕಸಿ ಮಾಡಿರ್ತಕ್ಕಂಥ 1 ವರ್ಷದ ಪ್ರಾಯದ ಒಂದು ಸಸಿಗಳನ್ನ ನಾವು ಬಳಸಿದ್ದೆ ಆದರೆ ಅದು ಮಳೆಗಾಲದ ಒಂದು ಸಮಯದಲ್ಲಿ ನಾವು ಸರಾಸರಿ ಒಂದು 5-8 meters ಅಂತರದಲ್ಲಿ ನಾವು ನಾಟಿ ಮಾಡಿದ್ರೆ ಅದು ಒಳ್ಳೆ ರೀತಿಯಿಂದ ಬೆಳವಣಿಗೆ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ, ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ, ಇದು ಬಹಳ ಅಪ್ರಚಲಿತ ಇರತಕ್ಕಂಥ ಒಂದು ಬೆಳೆ ಆಗಿರೋದ್ರಿಂದ ಅದಕ್ಕೆ ಸ್ಟ್ಯಾಂಡರ್ಡ್ ನಾವು ನಿರ್ವಹಣಾ ಗೊಬ್ಬರಗಳನ್ನು ಇನ್ನೂ ಕೂಡ ಅಭಿವೃದ್ಧಿ ಪಡಿಸುವಂತಹ ಹಂತಗಳಲ್ಲಿ ಇರುವುದರಿಂದ ಹೆಚ್ಚಿನ ಸಾವಯವ ಪದಾರ್ಥಗಳನ್ನ ನಾವು ಅದನ್ನ ಗಿಡಗಳಿಗೆ ಕೊಡೋದ್ರಿಂದ ಹೆಚ್ಚಿನ ಒಂದು ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕ್ರಮಗಳನ್ನ ಅನುಸರಿಸಿದ್ದೇ ಆದ್ರೆ ನಾವು ಒಳ್ಳೆಯ ಒಂದು ಬೆಳವಣಿಗೆಯನ್ನ ನಾವು ಕಾಣಬಹುದು. ಮತ್ತೆ ಈ ಒಂದು ಹಣ್ಣಿನ ಒಂದು ಲಭ್ಯತೆ ಅಂತ ತೆಗೆದುಕೊಂಡಾಗ, ಸೊ ಈ ಒಂದು ಹಣ್ಣಿನ ಒಂದು ಬೆಳವಣಿಗೆ ಅಂತ ತೆಗೆದುಕೊಂಡಾಗ, ಇದು ಹೈಲಿ ಕ್ರಾಸ್ ಪಾಲಿನೇಟೆಡ್ ಅಂತ ಹೇಳ್ತೀವಿ, ಅಂದರೆ ಪರಾಗಸ್ಪರ್ಶ ಹೊಂದಕ್ಕಂಥದ್ದು ಏನಿದೆ ಹೆಚ್ಚಾಗಿ ನಾವು ಕಾಣ್ತೇವೆ. ಪರಕೀಯ ಪರಾಗಸ್ಪರ್ಶನ ನಾವು ಹೆಚ್ಚಾಗಿ ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ನಾವು ಹನಿ ಬೀಸ್ ಇರತಕ್ಕಂಥದ್ದು, ಅಂದರೆ ಜೇನು ನೊಣಗಳು ಅಥವಾ ಬೇರೆ ಬೇರೆ ಆದಂಥ ನೊಣಗಳನ್ನು ನಾವು ಹೆಚ್ಚಾಗಿ ಈ ಒಂದು ಹಣ್ಣಿನ ಒಂದು ಪರಾಗಸ್ಪರ್ಶ ಹೊಂದಲಿಕ್ಕೆ ಸಹಕಾರಿಯಾಗಿವೆ. ಸೊ ಚಳಿಗಾಲದ ಸಂದರ್ಭದಲ್ಲಿ ಈ ಹೂ ಬಿಡ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣುತ್ತೇವೆ. ಸೊ ತದನಂತರ ಅದು ಒಂದು ಕಾಯಿ ಒಂದು ಕಟ್ಕೊಂಡ ನಂತರ ಒಂದು ಬೇಸಿಗೆ ಸಮಯದಲ್ಲಿ ಅದು ಮಾರುಕಟ್ಟೆಗೆ ಬರ್ತೇವೆ. ಕಾಯಿಗಳನ್ನು ಯಾವ ಸಂದರ್ಭದಲ್ಲಿ ಅದನ್ನು ಕೊಯ್ಲು ಮಾಡ್ತಕ್ಕಂಥದ್ರು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕಂದರೆ ನೀವೇನಾದರೂ ಹಣ್ಣು ಆದ ನಂತರ ನೀವೇನಾದರೂ ಬಿಟ್ಟಿದ್ದೆ ಆದರೆ ಹಕ್ಕಿಗಳು ತಿಂದು ಹೊಡ್ತಕ್ಕಂಥದ್ದನ್ನು ಕೂಡ ಸಾಮಾನ್ಯ, ಅಂದರೆ ಹಕ್ಕಿಗಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಹಣ್ಣು ಅಂತಂದರೆ ನಾವು ಚಿರಂಜಿ ಅಂತಲೇ ಹೇಳ್ಬೋದು. ಅದನ್ನು ಒಂದು ಬಣ್ಣದ ಒಂದು ಬದಲಾವಣೆ, ಅಂದರೆ ಹಸಿರು ಬಣ್ಣದಿಂದ ಒಂದು ಕಂದು ಬಣ್ಣಕ್ಕೆ ಆಗಿರ್ಬೋದು ಅಥವಾ ಕಪ್ಪು ಬಣ್ಣಕ್ಕೆ ಬದಲಾವಣೆ ಹೊಂದತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಕೊಯ್ಲು ಮಾಡಿದ್ದೆ ಆದರೆ ಒಂದು ಒಳ್ಳೆಯ ರೀತಿಯಿಂದ ಆ ಒಂದು ಹಣ್ಣನ್ನು ನಾವು ಮಾರುಕಟ್ಟೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಇರಲಿಲ್ಲ ಅಂದರೆ ಏನಾಗ್ತದೆ, ಹಕ್ಕಿಗಳಿಗೆ ಬಹಳ ಒಂದು ಪ್ರಿಯವಾಗಿರ್ತಕ್ಕಂಥ ಒಂದು ಹಣ್ಣಾಗಿರೋದ್ರಿಂದ ಅವು ತಿಂದುಬಿಟ್ಟು ನಮಗೆ ಸಿಗದೇ ಇರತಕ್ಕಂಥದ್ದು ಸಾಧ್ಯತೆ ಕೂಡ ಬಹಳ ಆಗಿದೆ. ಹಾಗಾಗಿ ಈ ಒಂದು ಬಣ್ಣದ ಒಂದು ಬದಲಾವಣೆ ಹಂತದಲ್ಲಿ ನೀವು ಕೊಯ್ಲು ಮಾಡಿದ್ದೆ ಆದರೆ ಸೊ ನಿಮಗೆ ಅಂದರೆ ಒಳ್ಳೆ ಹಣ್ಣುಗಳನ್ನು ನಾವು ಮಾರುಕಟ್ಟೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇನ್ನೊಂದು ವಿಶೇಷವಾಗಿ ಈ ಒಂದು ಹಣ್ಣುಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡಬೇಕಾದ್ರೆ ಎಲ್ಲ ಒಂದು ಟ್ರೈಬ್ಸ್ ಅಂದರೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಏನದನ್ನು ಕೊಂಡುಬಿಟ್ಟು ಅಂದರೆ ತಗೊಂಡ್ಬಿಟ್ಟು ನಾವು ಒಂದು ಮನೆ ಮನೆಗಳಲ್ಲಿ ಅದನ್ನು ಮಾರತಕ್ಕಂಥದ್ದನ್ನು ಕಾಣಿದ್ವಿ. ಸರಾಸರಿ ಸೊ ಒಂದು ಸಣ್ಣ ಚಿಕ್ಕ ಗ್ಲಾಸ್ನಲ್ಲಿ ಏನಾದರೂ ಹಣ್ಣನ್ನು ನಾವು ತೆಗೆದುಕೊಂಡ್ರೆ ಸರಾಸರಿ 10-15 rupees ಅವರು ಚಾರ್ಜ್ ಮಾಡ್ತಾರೆ. ಮೀನ್ಸ್ ಸೊ ಅದರ ಲಭ್ಯತೆ ಕಡಿಮೆ ಇರೋದ್ರಿಂದ ಸೊ ಅದರ ಒಂದು ಚಾರ್ಜು ಕೂಡ ಹೆಚ್ಚಾಗಿರ್ತದೆ. ಆದರೆ ಎಲ್ಲ ಮಕ್ಕಳು ಕೂಡ ಬಹಳ ಇಷ್ಟಪಡುವಂಥ ಒಂದು ಹಣ್ಣಾಗಿದೆ. ಯಾಕಂದರೆ ಹುಳಿ ಮತ್ತು ಸಿಹಿ ಮಿಶ್ರಿತ ಒಂದು ಟೇಸ್ಟ್ ಇರ್ತದೆ ಮೇಲ್ಗಡೆ, ವಿಶೇಷವಾಗಿ ಮೇಲಿನ ಒಂದು ಪಲ್ಪಿನ ಅದು ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರುವುದರಿಂದ ಎಲ್ಲರೂ ಇಷ್ಟಪಡುವಂತ ಒಂದು ಹಣ್ಣಾಗಿದೆ. ಎರಡನೇದು ಬೀಜದಲ್ಲಿನೂ ಕೂಡ ಈಗಾಗಲೇ ಹೇಳಿದ ಪ್ರಕಾರ ಬದಾಮ್ನಂತ ಒಂದು ಗುಣಗಳು, ವಿಶೇಷವಾಗಿ ಕೊಬ್ಬು ಮತ್ತು ಪ್ರೋಟೀನ್ ಅಂಶಗಳು ಹೆಚ್ಚಾಗಿರುವುದರಿಂದ ಈ ಎಲ್ಲ ರೀತಿಯಿಂದ ಒಂದು ಪೋಷಕಾಂಶ ಯುಕ್ತವಾಗಿರ್ತಕ್ಕಂಥದ್ದು ಮತ್ತು ಸಿಹಿ ಆಗಿರ್ತಕ್ಕಂಥದ್ದು ಹಣ್ಣು ಇದಾಗಿರೋದ್ರಿಂದ ಭವಿಷ್ಯದ ಬೆಳೆಯಾಗಿ ನಾವು ಕೊಂಡೊಯ್ಯಲಿಕ್ಕೆ ವಿಫಲ ಅವಕಾಶಗಳೇ ಇದಾವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಶ್ರೀನಿವಾಸರೇ, ಸಾಕಷ್ಟು ವಿಚಾರಗಳನ್ನು ತಾವು ಚಿರಂಜಿ ಬಗ್ಗೆ ಇಲ್ಲಿ ತನಕ ತಿಳಿಸಿದ್ದೀರಿ, ತಾವು ಕೂಡ ಅದರೊಳಗೆ ಸಂಶೋಧನೆ ಮಾಡ್ತಾ ಇದ್ದೀರಿ. ಈ ಸಂದರ್ಭದೊಳಗೆ ಎಲ್ಲೆಲ್ಲಿ ನಿಮ್ಮ ಕ್ಷೇತ್ರದೊಳಗೆ ಅಂದರೆ ಬೀದರ್ನೊಳಗೆ ಎಲ್ಲೆಲ್ಲಿ ಹಣ್ಣಿನ ಗಿಡಗಳು ಸಿಗ್ತಾವ, ಅಂತಹ ಹಣ್ಣಿನ ಗಿಡಗಳ ತಳಿಗಳನ್ನು ಆಯ್ಕೆ ಮಾಡಿ ತಮ್ಮ ಒಂದು ಪರೀಕ್ಷಾ ಅಂದ್ರೆ ಪ್ರಯೋಗಾಲಯದೊಳಗೆ ಅದನ್ನ ಬೆಳೆಸುವಂಥದ್ದು, ಅದನ್ನ ಗಮನಿಸುವಂಥದ್ದು, ಅದರ ಮೇಲೆ ಅಧ್ಯಯನ ಮಾಡುವಂಥದ್ದು ಏನಾದರೂ ನಡೆದಿದೆನಾ ಹೆಂಗ? ಸೊ ಈಗಾಗಲೇ ತಾವು ತಿಳಿಸಿರುವ ಹಾಗೆ ಯಾವುದೇ ಒಂದು ಬೆಳೆಯನ್ನು ನಾವು ಈ ವಾಣಿಜ್ಯ ರೀತಿಯಲ್ಲಿ ಕೊಂಡೊಯ್ಯಬೇಕಾದ್ರೆ ಸುಧಾರಿತ ತಳಿಗಳ ಅಗತ್ಯತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಾನೇ ಸ್ವತಃ ಈ ಒಂದು ಸಂಶೋಧನೆಯಲ್ಲಿ ತೊಡಗಿರುವುದರಿಂದ ಇಲ್ಲಿ ಈಗಾಗಲೇ ನಾನು ಹೇಳಿದ ಪ್ರಕಾರ ಒಂದು ಕಾಡು ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ. ಈ ಕಾಡು ಪ್ರದೇಶಗಳಲ್ಲಿ ನಾನು ಈಗಾಗಲೇ ಕೂಡ ಸರಾಸರಿ 180-200 ಗಿಡಗಳ ಒಂದು ಸರ್ವೆ ಮಾಡಿದ್ದೀನಿ ಈಗಾಗಲೇ. ಸೊ ಆ ಸರ್ವೆಯಲ್ಲಿ ಕೆಲವೊಂದು ಅವ ಗುಣಗಳ ಒಂದು ಆಕಾರ ಆಗಿರ್ಬೋದು, ಗಿಡದ ಬೆಳವಣಿಗೆ ಆಗಿರ್ಬೋದು, ಇಳುವರಿ ಪ್ರಮಾಣ ಆಗಿರ್ಬೋದು, ಮತ್ತು ಗುಣಮಟ್ಟದ ಆಗಿರ್ಬೋದು, ಈ ದೃಷ್ಟಿಯಲ್ಲಿ ಈಗಾಗಲೇ ಕೂಡ ನಾ ಈ ಒಂದು ಸಂಶೋಧನೆ ಹಂತದಲ್ಲಿ ಇರ್ತಕ್ಕಂಥದ್ದು ಬೆಳೆ ಅಂತಲೇ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಸಾಮಾನ್ಯವಾಗಿ ನಮ್ಮ ಒಂದು ಬಗದಲ್ ಆ ಒಂದು ತಾಂಡ ಸುತ್ತಮುತ್ತ ಅಥವಾ ಪ್ರದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ, ನೀರಿನ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ. ಅದೇ ರೀತಿ ನಮ್ಮ ಒಂದು ಔರಾದ ಪ್ರದೇಶಗಳಲ್ಲಿಯೂ ಕೂಡ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಹಾಗೆ ಈ ಬೀದರ್ ಸುತ್ತಮುತ್ತ ಕಾಡು ಒಂದು ಪ್ರದೇಶಗಳಲ್ಲಿಯೂ ಕೂಡ ನಾವು ಹೆಚ್ಚಾಗಿ ಕಾಣ್ತೇವೆ. ಮತ್ತು ವಿಶೇಷವಾಗಿ ಹೇಳಬೇಕಂತಂದ್ರೆ ಈ ಒಂದು ಬೆಳೆಯನ್ನು ಕಾಡು ಒಂದು ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆಯನ್ನು ಕೂಡ ನಾಟಿ ಮಾಡತಕ್ಕಂಥ ಒಂದು ಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಹಾಗಾಗಿ ಇನ್ನೂ ಕೂಡ ಈ ಒಂದು ಆಯ್ಕೆ ಕೆಲವೊಂದು ಗುಣಮಟ್ಟಗಳ ಆಧಾರದ ಮೇಲೆ, ಇಳುವರದ ಆಧಾರದ ಮೇಲೆ, ಮತ್ತು ಅವುಗಳ ಒಂದು ಬೇರೆ ಬೇರೆ ಆದಂಥ ಒಂದು ಗಿಡಗಳ ಒಂದು ಆಧಾರದ ಮೇಲೆ ಈಗಾಗಲೇ ಕೂಡ ನಾವು ಕೆಲವೊಂದು ಆಯ್ಕೆ ಮಾಡಿದ್ದೇವೆ. ಸೊ ಅದನ್ನು ನಾವು ಕೂಡ ಮಲ್ಟಿಪ್ಲೈ ಮಾಡಿಬಿಟ್ಟು ನಮ್ಮ ಒಂದು ಸಂಸ್ಥೆಯ ವಿವಿಧ ಒಂದು ಪ್ರದೇಶಗಳಲ್ಲಿ ಅದನ್ನು ನಾವು ಟೆಸ್ಟ್ ಮಾಡಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೊಂದು 2-3 ವರ್ಷಗಳಲ್ಲಿ ನಮ್ಮ ಒಂದು ಪ್ರದೇಶಕ್ಕೆ ಒಂದು ಸೂಕ್ತವಾಗಿರತಕ್ಕಂಥ ಒಂದು ತಳಿಗಳನ್ನು ನಾವು ಕಾಣಬಹುದು ಅಂತಕ್ಕಂಥ ಒಂದು ಪಾಸಿಟಿವ್ ಅಂದರೆ ಆಶಾದಾಯಕ ಒಂದು ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಅವರೇ. ಒಂದು ಹೊಸ ಹಣ್ಣಿನ ಸೇರ್ಪಡೆ ಆಯಿತು ಅಂತಂದ್ರೆ ನಮ್ಮ ರೈತರಿಗೆ ಅದರಿಂದ ಅವರಿಗೆ ಆರ್ಥಿಕವಾಗಿ ಕೂಡ ಅನುಕೂಲ ಆಗುವಂತಹದ್ದು, ಅದರ ಜೊತೆಗೆ ತಾವು ಹೇಳಿದ್ರಿ ಪೌಷ್ಟಿಕ ಮಹತ್ವ ಬಹಳ ಅದ ಇದರೊಳಗೆ. ಸಾಕಷ್ಟು ಕೊಬ್ಬಿನ ಅಂಶ ಇದೆ, ಪ್ರೋಟೀನ್ ಅಂಶ ಇದೆ, ಮತ್ತೆ ಖನಿಜಾಂಶಗಳು ಕೂಡ ಸಾಕಷ್ಟು ಇದ್ದಾವ. ಇದರಿಂದ ನಮ್ಮ ಒಂದು ಏನು ಪೌಷ್ಟಿಕಾಂಶದ ಭದ್ರತೆ ಅನ್ನುವಂಥದ್ದು ಏನದ ಅದನ್ನ ಸಾಧಿಸೋದಕ್ಕೆ ಸಾಧ್ಯದ. ಅದು ಕೂಡ ನಮ್ಮ ದೇಶೀಯವಾಗಿರುವಂತಹ ಹಣ್ಣಾಗಿರೋದ್ರಿಂದ ನಮ್ಮಲ್ಲೇ ಬೆಳೆಯುತ್ತಾ ಇರೋದ್ರಿಂದ ಅದು ನಮ್ಮ ಒಂದು ಬಲವೃದ್ಧಿಗಾಗಿ ಸಾಕಷ್ಟು ಸಹಾಯ ಆಗಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಇನ್ನು ಔಷಧೀಯ ಗುಣಗಳ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ನಮಗೆ ತಿಳಿಯುವಂಥದ್ದು ಸಾಕಷ್ಟು ಸಾಹಿತ್ಯ ಇರ್ತದೆ. ಅದನ್ನು ನಾವು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಏನು ಔಷಧೀಯ ಮಹತ್ವ ಈ ಹಣ್ಣಿಂದದ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡು ಅದನ್ನು ನಮ್ಮ ದಿನನಿತ್ಯದ ಆಹಾರ ಕ್ರಮದೊಳಗೆ ಬಳಸ್ಕೊಂಡ್ರೆ ಅದರಿಂದ ಒಳ್ಳೇದಾಗ್ತದೆ. ಭವಿಷ್ಯದ ಬೆಳೆ ಅನ್ನುವಂಥ ಮಾತನ್ನು ಹೇಳಿದ್ದೀರಿ, ಬಹಳ ಸಂತೋಷ. ತಮ್ಮ ಸಂಶೋಧನೆ ಮುಂದಿನ ದಿನಗಳಲ್ಲಿ ಫಲಪ್ರದವಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ತಮಗೆ ಇನ್ನು ಈ ಒಂದು ಬೆಳೆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ, ಹೆಚ್ಚಿನ ಒಂದು ತಿಳುವಳಿಕೆ ಬೇಕಾದ್ರೆ ನನ್ನ ಒಂದು ಮೊಬೈಲ್ ನಂಬರ್ ಇರತಕ್ಕಂಥದ್ದು 9964-58-36-08 ಈ ಒಂದು ನಂಬರ್ಗೆ ತಾವು ಏನಾದರೂ ಸಂಪರ್ಕಿಸಿದ್ದಾದರೆ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಆತ್ಮೀಯರೇ, ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳಿದಂತಹ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9954-58-36-08 ಈ ನಂಬರನ್ನು ತಾವು ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಒಂದು ಹೊಸ ಹಣ್ಣಿನ ಪರಿಚಯ ಮಾಡಿಕೊಟ್ಟಿದ್ದೀರಿ. ಚಿರಂಜಿ, ಚಿರೋಲಿ ಅನ್ನುವಂಥದ್ದು ಏನದ ಬಹಳ ಮಹತ್ವದ ಹಣ್ಣು, ಮುಂದಿನ ದಿನಗಳಲ್ಲಿ ಅದು ನಮ್ಮ ಮಾರುಕಟ್ಟೆಯಲ್ಲಿ ಕಾಣಿಸಿಕೊಳ್ಳಿ, ನಮ್ಮ ರೈತರಿಗೂ ಕೂಡ ಅದರಿಂದ ಅವರ ಅಭಿವೃದ್ಧಿಯೊಳಗೆ ಸಹಾಯ ಮಾಡಲಿ ಅಂಥೇಳಿ ಹಾರೈಸ್ತಾ ಇದ್ದೀವಿ. ತಾವು ಏನು ಸಂಶೋಧನೆ ಮಾಡ್ತಾ ಇದ್ದೀರಿ, ಇದು ಇಂಥ ಸಂಶೋಧನೆಗಳು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಆಗಬೇಕು, ನಮ್ಮ ರೈತರಿಗೆ ಅವರದೇ ಆದಂಥ ಒಂದು ತಂತ್ರಜ್ಞಾನ ಸಿಗುವುದಕ್ಕೆ ಅನುಕೂಲ ಆಗಬೇಕು. ಆವಾಗ ಅವರ ಬಾಳು ಕೂಡ ಫಲಪ್ರದ ಆಗ್ತದೆ, ಅವರ ಬಾಳು ಕೂಡ ಬಂಗಾರ ಆಗ್ತದೆ ಅನ್ನುವಂಥ ಒಂದು ಮಾತು. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಜ್ಞವಾಣಿ ಎಲ್ಲ ರೈತ ಬಂಧರಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಕೆ ಬಸವರಾಜ್ ಅವರ ಅವರನ್ನ ಮಾತಾಡಿಸಿ ಈ ಮಣ್ಣು ಆರೋಗ್ಯ ಪತ್ರ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೀರ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ತಮಗೆಲ್ಲ ಗುರುತಿರೋಂಗ ಮಣ್ಣು ಆರೋಗ್ಯ ಬಹಳ ಮುಖ್ಯವಾಗಿರುವಂಥದ್ದು. ನಾವು ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಬೇಕು, ಮಣ್ಣಿನೊಳಗೆ ಏನೆಲ್ಲ ಅದಂತ ತಿಳ್ಕೊಳ್ಬೇಕು, ನಮ್ಮ ನಮ್ಮ ಮಣ್ಣಿನೊಳಗೆ ಏನು ಕಡಿಮೆ ಅದ, ಯಾವ ಪೋಷಕಾಂಶಗಳು ಕಡಿಮೆ ಅದವ, ಆ ಒಂದು ಪೋಷಕಾಂಶಗಳು ಕಡಿಮೆ ಇದ್ರೆ ಅವುಗಳನ್ನು ಯಾವ ರೀತಿ ನಾವು ಸರಿದೂಗಿಸಬೇಕು, ಸಾಮಾನ್ಯವಾಗಿ ನಮ್ಮ ಪ್ರದೇಶದೊಳಗೆ ಯಾವ್ಯಾವ ಒಂದು ಪೋಷಕಾಂಶಗಳ ಕೊರತೆ ಅದ, ಈ ಎಲ್ಲ ವಿಷಯಗಳನ್ನು ಅವ್ರ ಜೊತೆಗೆ ಚರ್ಚೆ ಮಾಡೋಂತ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಸರಿಗ ಈ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಬಹಳಷ್ಟು ವರ್ಷಗಳಿಂದ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡೇ ಬರ್ತಾ ಇದ್ರೆ, ಕೆಲವೊಬ್ರು ಮಾಡಿಸ್ತಾ ಇಲ್ಲ ಅಂತ ಹೇಳ್ಬೋದು. ಈ ಮಣ್ಣು ಆರೋಗ್ಯ ಪತ್ರ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಇತ್ತೀಚೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇರುವಂತದ್ದು, ಬಹಳಷ್ಟು ಚರ್ಚೆಗೆ ಬರ್ತಾ ಇರುವಂತದ್ದು. ಈ ಒಂದು ಮಣ್ಣು ಪರೀಕ್ಷೆ ಮಾಡಬೇಕು ಅಂತಂದ್ರೆ ನಮ್ಮ ರೈತರು ಮೊದಲಿಗೆ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು ಹೊಲದೊಳಗೆ. ಈ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು, ಎಷ್ಟನ್ನು ತಗೊಳ್ಬೇಕಂತ? ಸರ್, ಈಗ ನಾವು ಏನಪ್ಪ ಅಂತಂದ್ರೆ 5 ಎಕರೆಗೆ ಒಂದು ಮಣ್ಣಿನ ಮಾದರಿಯನ್ನು ತರಬೇಕು ಸರ್. ಅದರಲ್ಲಿ ಮಣ್ಣಿನ ಬಣ್ಣ ಮತ್ತು ಮಣ್ಣಿನ ಕಣ ಮತ್ತೆ ಮಣ್ಣಿನ ಆಳ ಮತ್ತೆ ಕೆಂಪು ಮಣ್ಣಿದ್ರೆ ಅದು ಒಂದು ಮಾದರಿ ಬೇರೆ ತೆಗೆರ್ಬೇಕು, ಕಪ್ಪು ಮಣ್ಣಿದ್ರೆ ಅದು ಬೇರೆ ಮಾದರಿನ ತೆಗೆದು ತರಬೇಕು. ಒಂದು ವೇಳೆ ಕಪ್ಪು ಮಣ್ಣು ಇತ್ತು ಅಂತಂದ್ರೆ 5 ಎಕರೆಗೆ ಏನಪ್ಪ ಅಂದ್ರೆ ಒಂದು 15 ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಬೇಕು. ಅಂದ್ರೆ ನಾವು ಮಣ್ಣಿನ ಮಾದರಿ ಎಲ್ಲೆಲ್ಲಿ ತರಬಾರ್ದಪ್ಪ ಅಂತಂದ್ರೆ ಬದು ಪಕ್ಕ ತರಬಾರ್ದು, ಗಿಡ ಇದ್ದಲ್ಲಿ ತರಬಾರ್ದು, ನೀರದಲ್ಲಿ ತಿಪ್ಪಿ ಗೊಬ್ಬರ ಹಾಕಿದಲ್ಲಿ ತರಬಾರ್ದು. ಆಮೇಲೆ ಒಂದು ಬದು ಬಿಟ್ಟು ಒಂದು 2-3 ಮೀಟರ್ ಬಿಡಬೇಕು. ಒಂದು ಹೊಲ ಏನಪ್ಪ ಅಂತಂದ್ರೆ ಜಡ್ಡಾಕಾರದಲ್ಲಿ, ಆಂಗ್ಲ ಭಾಷೆಯಲ್ಲಿ ಜಡ್ಡಾಕಾರದಲ್ಲಿ ಏನಪ್ಪ ಅಂದ್ರೆ ಹೊಲದ 4 ಮೂಲೆಯಲ್ಲಿ ಒಂದು ಮೂಲೆಯಲ್ಲಿ ನಾವು ಏನಪ್ಪ ಅಂದ್ರೆ ವಿಯಾಕಾರದಲ್ಲಿ ಗುಂಡು ಹೊಡಿಬೇಕು. ಮೊದಲು ಮೇಲೆ ಕಸ ಕಡ್ಡಿ ಇದೆಲ್ಲ ತೆಗಿಬೇಕು, ವಿಯಾಕಾರದಲ್ಲಿ ಗುಂಡು ಹೊಡಿಬೇಕು. ಗುದ್ದಲಿಲ್ಲ ಒಂದು ನಾವು 2 ಕಟ್ಟು ಕೊಟ್ಟು ಮತ್ತೆ ಸಲಿಕೆಯಿಂದ ಅದನ್ನ ಮಣ್ಣು ತೆಗೆದು ಹೊರಗಡೆ ಹಾಕಿ ವಿಯಾಕಾರ ಕಣ್ತಿರ್ಬೇಕು. ಅದು ಆಳ ಎಷ್ಟಪ್ಪ ಅಂತಂದ್ರೆ ಒಂದು ಗೇಣ್ ಇರ್ಬೇಕು, ಅಂದಾಜು 6 ಇಂಚ್ ಅಂತ ಅನ್ಬೋದು, 6 ಇಂಚ್ ಮಣ್ಣು ಇರ್ಬೇಕು ಸರ್. ಸೊ ಅದು ನಾವು ಸೂರ್ಯನ ವಿಯಾಕಾರದಲ್ಲಿ ನೀವೇನು ಗುಂಡಿ ಹೊಡೆದಿರ್ತೀರಿ, ಸೂರ್ಯನ ಕಿರಣ ಎಲ್ಲಿ ಬೆಳೀತೈತೆ ಅದ್ರ ಎದುರು ದಿಕ್ಕಿನಲ್ಲಪ್ಪ ಅಂದ್ರೆ ಮೇಲೆ ಒಂದು 2 ಬಳ್ಳಿಟ್ಟು 2 ಸೆಂಟಿಮೀಟರ್ನಷ್ಟು ಆ ಕದರೆಂಟ್ ಕಟ್ ಅಥವಾ ಕೇಕ್ ಕಟ್ ಮಾಡೋದನ್ನ ಕಟ್ ಮಾಡಿ ಅದನ್ನ ಬಕೆಟ್ಗೆ ಹಾಕ್ತಾ ಹೋಗ್ಬೇಕು. ಈ ತರ ಏನಪ್ಪ ಅಂತಂದ್ರೆ 5 ಎಕರೆಯಲ್ಲಿ ಹೊಲದ 4 ಮೂಲೆಯಲ್ಲಿ ನಾವು 10-15 ಮಣ್ಣಿನ ಮಾದರಿಯನ್ನು ತರಬೇಕು, ನಾವು ಸಂಗ್ರಹಿಸಬೇಕು. 10-15 ಸ್ಥಳಗಳಲ್ಲಿ ಹೋಗಿ ನಾವು ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಂತ. ಹೌದು ಸರ್. ಅದನ್ನೇನಪ್ಪ ಅಂತಂದ್ರೆ ನಾವು ಬಕೆಟ್ ಹಾಕಿರ್ತೀವಿ, ಬಕೆಟ್ ಹಾಕಿದ್ದಿಲ್ಲ ಏನಪ್ಪ ಏನ್ ಮಾಡ್ಬೇಕನ್ನ ಪೇಪರ್ ಮೇಲೆ ಗಿಡದ ನಾಳೆ ಪೇಪರ್ ಮೇಲೆ ಹಾಕಿ ಅದರಲ್ಲಿ ಕಸ ಕಡ್ಡಿ ಎಲ್ಲ ತೆಗಿಬೇಕು ಸರ್. ಕಸ ಕಡ್ಡಿ ತೆಗೆದು ಅದನ್ನೇನಪ್ಪ ಅಂದ್ರೆ ಶೇಂಗಾ ಹೆಂಗ್ 4 ಭಾಗ ಮಾಡ್ತಾರೆ 4 ಭಾಗ ಮಾಡ್ಬೇಕು. ಅದೇನಪ್ಪ ಅಂತಂದ್ರೆ 8 ಕಿಲೋಗ್ರಾಮ್ ಆಗುತ್ತೆ. 8 ಕಿಲೋಗ್ರಾಮ್ ನಮ್ಮ ಮಣ್ಣು ಪರೀಕ್ಷೆಗೆ ಬೇಕಾಗಿರೋದಿಲ್ಲ, ನಮಗೆ 500 ಅರ್ಧ ಕೆಜಿ 500 ಗ್ರಾಮ್ ಆದ್ರೆ ಸಾಕು. ಅದು 4 ಭಾಗ ಮಾಡಿ ಎದುರ ದಿಕ್ಕಿನ ತೆಗೆದಾಕಬೇಕು. ಅಂದ್ರೆ ಅವು ಏನಪ್ಪ ಅಂತಂದ್ರೆ 2-2 ಕೆಜಿ ಇರ್ತವೆ, 2 ಕೆಜಿ 4 ಕೆಜಿ ಹೋಯ್ತು, ಮತ್ತೆ ಅದನ್ನ 4 ಕೆಜಿ ಉಳಿತಿ, ಮತ್ತೆ 4 ಭಾಗ ಮಾಡಿ ಈ ತರ ಒಂದು 500 ಗ್ರಾಮ್ ಬರ್ತಾನೆ ಮಾಡ್ಬೇಕು ನಾವು. ಯಾವ ರೀತಿ ಮಾಡ್ಕೊಂಡು 1/2 ಕಿಲೋ ಅಂದಾಜು ಎಷ್ಟು ಬರ್ತಾ ಅವಾಗ ನಾವು ತಗೊಳ್ಬೇಕಂತ. ಆ ಮಣ್ಣನ್ನು ಅಂತಂದ್ರೆ 1/2 ಕೆಜಿ ಏನಪ್ಪ ಅಂದ್ರೆ ಸ್ವಚ್ಛವಾದ ಪಾಲಿಥಿನ್ ಬ್ಯಾಗ್ ಹಾಕಿ ಏನಪ್ಪ ಅಂದ್ರೆ ಅದರಲ್ಲಿ ರೈತರ ಹೆಸರು, ತಂದೆ ಹೆಸರು, ಗ್ರಾಮ, ತಾಲೂಕ, ಜಿಲ್ಲೆ, ಆಮೇಲೆ ಪಿನ್ ಸಂಖ್ಯೆ, ಆಧಾರ್ ಸಂಖ್ಯೆ ಇದ್ರೆ ಮೊಬೈಲ್ ಸಂಖ್ಯೆ, ಆಮೇಲೆ ಮುಂದೆ ಯಾವ ಬೆಳೆ ಬೆಳೀತಾರೆ, ಮುಂದೆ ಯಾವ ಬೆಳೆ, ಅದು ಬಹಳ ಮಹತ್ವ. ಅದರ ಪ್ರಕಾರ ನಾವೇನಪ್ಪ ಅಂದ್ರೆ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರ ನಾವು ರೈತರಿಗೆ ಶಿಫಾರಸು ಮಾಡ್ತೀವಿ. ಸರ್, ಈಗ ಒಂದು ರೈತಿಗೆ ಒಂದು 5 ಎಕರೆ ಜಮೀನ್ ಇತ್ತು ಅಂತ ಇಟ್ಕೊಂಡ್ರೆ ಸರ್, 5 ಎಕರೆ ಒಳಗೆ ಒಂದು 4-5 ಬೆಳೆ ಬೆಳಿಬೇಕಂತ ಅನ್ಕೊಂಡ್ರೆ, 1 ಎಕರೆ ಹಿಂಗ್ ಬೆಳಿಬೇಕಂತಂದ್ರೆ ಎಲ್ಲಾ ಬೆಳೆಗಳನ್ನ ಹೇಳ್ಬೋದು ಹೆಂಗ ಸರ್? ನಾವು ಬೇರೆ ಬೇರೆ ಬೆಳೆಗಳನ್ನ ಹೇಳ್ಬೋದು. ಮಣ್ಣಿನ ಒಂದು ಆಳ ಮತ್ತೆ ಇಳಿಜಾರು ಇದೆಲ್ಲ ಪೂರ್ತಿ ನಾವು ಮಣ್ಣಿನ ಬಗ್ಗೆ ಅಭ್ಯಾಸ ಮಾಡಿ ನಾವು ಯಾವ ಬೆಳೆ ಶಿಫಾರಸು ಮಾಡಬಹುದು, ಒಂದು ಅಧಿಕ ಇಳುವರಿಗಾಗಿ ಅಧಿಕ ಇಳುವರಿ ಪಡಲಿಕ್ಕೆ ನಾವು ಬೆಳೆಗಳನ್ನು ಶಿಫಾರಸು ಮಾಡಬಹುದು. ತರಗೆ ಈ ರೀತಿ ಒಂದು ಮಣ್ಣಿನ ಮಾದರಿ ರೈತರನ್ನು ಸಂಗ್ರಹಣೆ ಮಾಡಿ ನಿಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ ತಂದು ಕೊಡ್ತಾನೆ ಅಂತ ಇಟ್ಕೊಂಡ್ರೆ, ನೀವು ಇಲ್ಲಿ ಬಂದ ಮೇಲೆ ಯಾವ ರೀತಿ ಪರೀಕ್ಷೆ ಮಾಡ್ತೀರಿ, ಅದಕ್ಕೆ ಎಷ್ಟು ಟೈಮ್ ಹಿಡಿತದೆ, ಅಂದ್ರೆ ಎಷ್ಟು ದಿನಗಳಲ್ಲಿ ರೈತರಿಗೆ ಒಂದು ಆ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ? ಒಂದು 7 ದಿನದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಮಣ್ಣು ಆರೋಗ್ಯ ಪತ್ರ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಅವರಿಗೆ ರೈತರಿಗೆ ಏನಪ್ಪ ಅಂದ್ರೆ ಅವ್ರು ನಾವು ಮೊಬೈಲ್ ಸಂಖ್ಯೆ ತಗೊಂಡಿರ್ತೀವಿ, ಅವ್ರು ಫೋನ್ ಮಾಡಿ ಏನಪ್ಪ ಬರಕ್ಕೆ ಹೇಳ್ತೀವಿ, ಅವ್ರು ಬಂದು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಬಹುದು. ಅಂದ್ರೆ ನೀವು ಏನೇನು ಪೋಷಕಾಂಶಗಳ ಸಲುವಾಗಿ ಪರೀಕ್ಷೆ ಮಾಡ್ತೀರಿ, ಆಮೇಲೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ಏನೆಲ್ಲ ಇರ್ತದೆ ಅಂತ ಅದರೊಳಗೆ? ಸರ್, ಸಾಯಿಲ್ ಹೆಲ್ತ್ ಕಾರ್ಡ್ ಈಗಾಗಲೇ ತಾವು ರೈತರು ಏನು ಮಾಹಿತಿ ಕೊಟ್ಟಿರ್ತಾರೆ, ಹೆಸರು, ತಂದೆ ಹೆಸರು, ಗ್ರಾಮ, ತಾಲೂಕ, ಜಿಲ್ಲಾ, ಪಿನ್ ಸಂಖ್ಯೆ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಅವ್ರ ಸರ್ವೆ ನಂಬರು, ಯಾವ ಬೆಳೆ ಬೆಳಿತಾರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತದೆ. ಆಮೇಲೆ ಮಣ್ಣಿನ ಮಾದರಿ ಸಂಖ್ಯೆ ಇರ್ತದೆ, ಮಾದರಿ ಸಂಖ್ಯೆ ದಿನಾಂಕ, ಸರ್ವೆ ನಂಬರು, ಆಮೇಲೆ ಜಮೀನಿನ ವಿಸ್ತೀರ್ಣ, ಭೌಗೋಳಿಕ GPS ರೀಡಿಂಗು ಸಹ ಅಂದ್ರೆ ನಾವಾಗಿ ಹೋಗಿದ್ರೆ GPS ರೀಡಿಂಗ್ ಸಂಗ್ರಹಣೆ ಮಾಡ್ತೀವಿ, ಅಥವಾ ನೀರಾವರಿ ಇತ್ತು, ಕುಸ್ಕಿ ಹೋಯ್ತು, ಅದು ಮಾಹಿತಿ, ಮಣ್ಣಿನ ಆಳ ಇದೆಲ್ಲ ಆದ್ಮೇಲೆ ನಾವು ಇನ್ನು ಮಣ್ಣಿನ ಪರೀಕ್ಷಾ ಕೇಂದ್ರದಲ್ಲಿ ಏನಪ್ಪ ಅಂದ್ರೆ ಮಣ್ಣಿನ ರಸಸಾರ, ಲವಣಾಂಶ, ಸಾವಯವಾಂಶ, ಸಾರ್ವಜನಿಕ ಲಭ್ಯತೆ, ರಂಜಕ ಲಭ್ಯತೆ, ಪೊಟ್ಯಾಸ್ ಲಭ್ಯತೆ, ಸುಣ್ಣದ ಲಭ್ಯತೆ, ಮ್ಯಾಗ್ನೀಷಿಯಂ ಲಭ್ಯತೆ, ಗಂಧಕದ ಲಭ್ಯತೆ, ಆಮೇಲೆ ಸತುವಿನ ಲಭ್ಯತೆ, ಕಬ್ಬಿಣದ ಲಭ್ಯತೆ, ತಾಮ್ರದ ಲಭ್ಯತೆ, ಆಮೇಲೆ ಮ್ಯಾಂಗನೀಸ್ ಲಭ್ಯತೆ, ಬೋರಾನ್ ಲಭ್ಯತೆ, ಇವೆಲ್ಲ ಪರೀಕ್ಷೆ ಮಾಡ್ತೀವಿ. ಇದೆಲ್ಲದ ಏನಪ್ಪ ಅಂದ್ರೆ ಸುಣ್ಣದ ಪ್ರಮಾಣ ಎಷ್ಟಿದೆ ಭೂಮಿಯಲ್ಲಿ ಅದನ್ನು ಪರೀಕ್ಷೆ ಮಾಡ್ತೀವಿ. ಆಮೇಲೆ ಸೋಡಿಯಂ ಪ್ರಮಾಣ ಎಷ್ಟಿದೆ ಅದನ್ನು ಸಹ ಪರೀಕ್ಷೆ ಮಾಡ್ತೀವಿ. ಮಾಡಿಬಿಟ್ಟು ಇವೆಲ್ಲ ಮಾಹಿತಿಯನ್ನು ನಾವು ಮಣ್ಣಿನ ಸಾಯಿಲ್ ಹೆಲ್ತ್ ಕಾರ್ಡ್ದಲ್ಲಿ ನಾವು ಒದಗಿಸ್ತೀವಿ. ಇದಲ್ಲದೆ ಏನಪ್ಪ ಅಂತಂದ್ರೆ ನಾವು ಮುಂದೆ ಅವ್ರು ರೈತರು ತಿಳಿಸಿರ್ತಾರೆ, ಮೊದಲೇ ಯಾವ ಬೆಳೆ ಬೆಳಿತೀವಿ ಅಂತ ತಿಳಿಸಿರ್ತಾರೆ. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ರೈತರು ಒಂದು ಉದಾಹರಣೆಯಾಗಿ ತೊಗರಿ ಬೆಳೆ ಬೆಳಿತೀವಿ ಅಂತ ಅವ್ರು ತಿಳಿಸಿದ್ರಪ್ಪ ಅಂದ್ರೆ ಅದಕ್ಕೆ ಸಾವಯವ ಗೊಬ್ಬರ ಎಷ್ಟು ಟನ್ ಹಾಕ್ಬೇಕು, ಆಮೇಲೆ ಜೈವಿಕ ಗೊಬ್ಬರ ತೊಗರಿ ಬೆಳೆ ಬೆಳಿತೀವಿ ಅಂದ್ರೆ ರೈಜೋಬಿಯಂ ಎಷ್ಟು ಬೀಜೋಪಚಾರ ಮಾಡಬೇಕು, ಆಮೇಲೆ ರಂಜಕರಿಸುವ ಗೊಬ್ಬರ ಏನಪ್ಪ ಜೈವಿಕ ಗೊಬ್ಬರ ಎಷ್ಟು ಬೀಜೋಪಚಾರಕ್ಕೆ ಉಪಯೋಗಿಸಬೇಕು, ಆಮೇಲೆ ಏನಪ್ಪ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಈಗ ಯಾವ್ದು ತಳಿ ಹಾಕ್ತಾರೆ ಅವರು, ಆಮೇಲೆ ಯಾವ್ದು ಬೆಳೆ ಹಾಕ್ತಾರೆ ಅದು ಮಾಹಿತಿ ಇರ್ತದೆ ಮಣ್ಣಿನ ಆರೋಗ್ಯ ಪತ್ರದಲ್ಲಿ. ಆಮೇಲೆ ಎಷ್ಟು ಶಿಫಾರಸ್ಸಿದೆ ತೊಗರಿಗೆ, ಎಷ್ಟು ಬೆಳೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಶಿಫಾರಸ್ಸಿದೆ ಅದು ಅದರಲ್ಲಿ ನಾವು ಮಾಹಿತಿ ಕೊಟ್ಟಿರ್ತೀವಿ. ಇದಲ್ಲದೆ ಏನಪ್ಪ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಪಿ ಹಾಕ್ಬೇಕು, ಎಷ್ಟು ಕಿಲೋಗ್ರಾಮ್ ಡಿ ಎ ಪಿ ಹಾಕ್ಬೇಕು. ಸೊ ಅದರ ಜೊತೆಗೆ ಏನಪ್ಪ ಅಂದ್ರೆ ಎಷ್ಟು ಕಿಲೋಗ್ರಾಮ್ ಸತು ಹಾಕ್ಬೇಕು, ಎಷ್ಟು ಕಿಲೋಗ್ರಾಮ್ ಬೋರ್ಯಾಕ್ಸ್ ಹಾಕ್ಬೇಕು, ಯಾವುದೇ ಕೊರತೆ ಆಧಾರದ ಮೇಲೆ ಏನಪ್ಪ ಅಂದ್ರೆ ಅದರಲ್ಲಿ ಶಿಫಾರಸ್ ಇರುತ್ತೆ. ಈ ಒಂದು ಶಿಫಾರಸ್ಸು ಏನಪ್ಪ ಅಂತಂದ್ರೆ ಯಾವ ಟೈಮ್ನಲ್ಲಿ ಅವರು ಡಿ ಎ ಪಿ ಹಾಕ್ಬೇಕು, ಆಮೇಲೆ ಯಾವ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಸತು ಹಾಕ್ಬೇಕು. ಈ ಸತು ಏನಪ್ಪ ಅಂತಂದ್ರೆ ನಾವು ಬಿತ್ತಿದ 20-25 ದಿವಸದಲ್ಲಿ 6 kg ಶಿಫಾರಸ್ಸಿದೆ. ಒಂದ್ ವೇಳೆ ಜಿಂಕದ ಪ್ರಮಾಣ ಭೂಮಿಯಲ್ಲಿ ಕಡಿಮೆ ಇದ್ರೆ 6 kg ಜಿಂಕ್ ಸತುವಿನ ಸಲ್ಫೇಟ್ ಶಿಫಾರಸ್ಸಿದೆ. ಅದ್ರ ಜೊತೆಗೆ ಬೋರ್ಯಾಕ್ಸ್ 2 kg ಶಿಫಾರಸ್ಸಿದೆ ಒಂದ್ ವೇಳೆ ಬೋರಾನ್ ಕಡಿಮೆ ಇತ್ತಂದ್ರೆ. ಸೊ 6 kg ಸತುವಿನ ಸಲ್ಫೇಟು, ಅದರ ಜೊತೆಗೆ 2 kg ಬೋರ್ಯಾಕ್ಸ್, ಮತ್ತೆ ಅದರ ಜೊತೆಗೆ ಏನಪ್ಪ ಅಂದ್ರೆ ಸಾವಯವ ಗೊಬ್ಬರ, ಸೊ ತಿಪ್ಪೆ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಅದು ಮುಟ್ಟಿದ್ರೆ ಪುಡಿ ಪುಡಿ ಹಾಕ್ತಿರ್ಬೇಕು. ಅದನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಬುಕ್ಕ ಕಟ್ಟಿ ಎಡಿ ಹೊಡಿತಾರೆ ರೈತರು 20-25 ದಿವಸ ಅಥವಾ ತಿಂಗಳ ನಂತರ ಭೂಮಿಯಲ್ಲಿ ತೇವಾಂಶ ಇದ್ರೆ ಅಂದ್ರೆ ಸೊ ಬುಕ್ಕ ಕಟ್ಟಿ ಹಾಕ್ತಾರೆ. ಅದೇನಪ್ಪ ಅಂದ್ರೆ ಗಿಡದ ಪಕ್ಕ ಬಿದ್ದ್ಬಿಡುತ್ತೆ. ಇದರಿಂದ ಏನಪ್ಪ ಅಂದ್ರೆ ಸತುವು ಮತ್ತು ಬೊರ್ಯಾಕ್ಸ್ ಹಾಕೋದ್ರಿಂದ, ಸೊ ಸತು ಹಾಕೋದ್ರಿಂದ ಹೂವಿನ ಜಾಸ್ತಿ ಆಗುತ್ತೆ. ಆಮೇಲೆ ಬೋರ್ಯಾಕ್ಸ್ ಏನಪ್ಪ ಅಂತಂದ್ರೆ ಅದು ಇಳುವರಿಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಪಡಲಿಕ್ಕೆ ಸಹ ಆಗುತ್ತೆ. ಅಂದ್ರೆ ಈ ರೀತಿ ನೀವು ಹಲವಾರು ಒಂದು ಪೋಷಕಾಂಶಗಳ ಸಲುವಾಗಿ ಮಣ್ಣನ್ನ ಪರೀಕ್ಷೆ ಮಾಡ್ತೀರಿ ಸರ್. ಸರಿ, ರೈತರು ನೀರಾವರಿ ಬೆಳೆಗಳನ್ನು ಬೆಳಿಬಹುದು ಅಥವಾ ಕೃಷಿ ಬೆಳೆಗಳನ್ನು ಬೆಳಿಬಹುದು, ಎರಡಕ್ಕೂ ಬೇರೆ ಬೇರೆ ನೀವು ಶಿಫಾರಸು ಮಾಡ್ತಾರೆ ಹೆಂಗ್ ಸರ್? ಕೃಷಿ ಪ್ರದೇಶಕ್ಕೆ ರಾಸಾಯನಿಕ ಗೊಬ್ಬರ ಶಿಫಾರಸ್ ಬೇರೆ ಇದೆ. ನಮ್ಮ ಕೃಷಿ ಮಹಾವಿದ್ಯಾಲಯ ರಾಯಚೂರು ಶಿಫಾರಸ್ ಪ್ರಕಾರ ಅಧಿಕ ಇಳುವರಿಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅದನ್ನ ಆ ಒಂದು ಪ್ರಕಾರ ನಾವು ಕೃಷಿ ಪ್ರದೇಶದಲ್ಲಿ ರಾಸಾಯನಿಕ ಗೊಬ್ಬರ ಶಿಫಾರಸ್ ಬೇರೆ ಇದೆ, ಆಮೇಲೆ ನೀರಾವರಿ ಪ್ರದೇಶಕ್ಕೆ ರಾಸಾಯನಿಕ ಗೊಬ್ಬರ ಶಿಫಾರಸ್ ಬೇರೆ ಇದೆ. ಅದರ ಪ್ರಕಾರ ನಾವು ಏನಪ್ಪಾ ಅಂತಂದ್ರೆ ರೈತರಿಗೆ ರಾಸಾಯನಿಕ ಗೊಬ್ಬರವನ್ನು ನಾವು ಶಿಫಾರಸು ಮಾಡ್ತೀವಿ. ರಾಸಾಯನಿಕ ಗೊಬ್ಬರ ಅಲ್ಲದೆ ಏನಂದ್ರೆ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಮಣ್ಣು ಪರೀಕ್ಷಾದ ಆಧಾರದ ಮೇಲೆ. ಸರಿ, ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರೈತರು ಆ ಕ್ರಮಗಳನ್ನು ಕೈಕೊಂಡ್ರೆ ಇಳುವರಿ ಅನ್ನೋದು ಹೆಚ್ಚಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಂತಾರೆ ಸರ್? ಹಾ ಹೌದು ಸರ್, ಇಳುವರಿ ನಾವು ಹೆಚ್ಚಿಗೆ ಪಡಿಬಹುದು. ಯಾಕಂತಂದ್ರೆ ನಮ್ಗೆ ಉದಾಹರಣೆ ಹೇಳ್ತೀನಿ, ಈಗ ಪ್ರತಿ ವರ್ಷ ರೈತರು ಏನ್ ಮಾಡ್ತಾರೆ, ಡಿ ಎ ಪಿ ಆಗ್ತಾ ಆಗ್ತಾ ಹೋಗ್ತಾರೆ. ಡಿ ಎ ಪಿ ಏನಪ್ಪ ಅಂತಂದ್ರೆ ಅದು ಉಪಯೋಗ ಆದ್ರೆ 10-15% ಅಷ್ಟೇ ಉಪಯೋಗ ಆಗುತ್ತೆ ಬೆಳೆ ತಗೊಂತೈತೆ, ಉಳಿಕೆದಿನ ಮಣ್ಣಿನಲ್ಲಿ ಸ್ಥಿರೀಕರಣ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಜೈವಿಕ ಗೊಬ್ಬರದಾದಂತಹ ರಂಜಕರಿಸಿದ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡ್ಬೇಕಂತ ನಾನು ಮೊದಲೇ ತಿಳಿಸಿದ್ದೆ ತಮಗೆ. ಸರಿ, ರೈತರ ಒಂದು ಮಣ್ಣು ಪರೀಕ್ಷೆ ಮಾಡೋ ಟೈಮ್ ಒಳಗ ನಿಮ್ಗೆ ಸಮಸ್ಯಾತ್ಮಕ ಮಣ್ಣುಗಳು ಅದಾವ ಅಂತ ಏನಾದ್ರೂ ಗುರುತಾಗ್ತದೆ ಹೆಂಗ? ಮಣ್ಣಿನಲ್ಲಿ ನಾವು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ರಸಸಾರ ಮತ್ತು ಲವಣಾಂಶ ಮುಖ್ಯವಾಗಿ ನೋಡ್ತೀವಿ. ನಾವು ಉಳಿಕೆದ ಸಾರಜನಕ, ರಂಜಕ, ಪೊಟ್ಯಾಸು, ಸತು, ಬೋರಾನ್ ಏನಪ್ಪಾ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಭೂಮಿಯಲ್ಲಿ ಇತ್ತಂತಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇವು ಶಿಫಾರಸ್ ಪ್ರಕಾರ ನಾವು ಹಾಕಿ ನಾವು ನಿರ್ವಹಣೆ ಮಾಡಬಹುದು. ಆದ್ರಿಂದ ಸಮಸ್ಯಾಸ್ಪದ ಮಣ್ಣುಗಳು ಆದಂತ ಈ ಸವುಳು, ಜವಳು, ಕ್ಷಾರ ಮಣ್ಣು, ಅದು ಮುಖ್ಯವಾಗಿ ನಾವು ರಸಸಾರ ಮತ್ತು ಲವಣಾಂಶವನ್ನು ನಾವು ಪರೀಕ್ಷೆ ಮಾಡ್ತೀವಿ. ಸೊ ರಸಸಾರ ಏನಪ್ಪ ಅಂತಂದ್ರೆ ಈ 8.5 ಜಾಸ್ತಿ ಇತ್ತಂದ್ರೆ ಅದು ಕ್ಷಾರ ಭೂಮಿ ಆಗುತ್ತೆ. ಸೊ ಲವಣಾಂಶ ಪರೀಕ್ಷೆ ಮಾಡಿದಾಗ ಅದರಲ್ಲಿ 4 ಹೆಚ್ಚು ಡೆಸಿಸಿಮೆನ್ಸ್ ಪರ್ ಮೀಟರ್ ಹೆಚ್ಚಿತ್ತಂದ್ರೆ ಅದು ಏನಪ್ಪ ಅಂದ್ರೆ ಉಪ್ಪು ಭೂಮಿ ಆಗುತ್ತೆ. ಇದಕ್ಕೆ ನೀವು ಪರಿಹಾರ ಸಹಿತ ಹೇಳಿದ್ರೆ ಸರ್, ಸಮಸ್ಯಾತ್ಮಕ ಮಣ್ಣುಗಳಿಗೆ ರೈತರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅಂತೇಳಿ? ಈಗ ನಾವು ಇದರಲ್ಲಿ ಏನಪ್ಪ ಅಂತಂದ್ರೆ ಈಗ ಸಮಸ್ಯಾತ್ಮಕ ಮಣ್ಣಾದ ಒಂದು ಸುಣ್ಣದ ಪ್ರಮಾಣ 5% ಜಾಸ್ತಿ ಇತ್ತು ಅದು ಸಮಸ್ಯಾತ್ಮಕ ಮಣ್ಣೇ ಇರ್ತದೆ. ಆಮೇಲೆ ಈಗ ಕ್ಷಾರ ಮಣ್ಣು ಪಿಎಚ್ 8.5 ಜಾಸ್ತಿ ಇತ್ತಂದ್ರೆ ಅದರಲ್ಲಿ ನಾವು ಜಿಪ್ಸಮ್ ಎಷ್ಟು ಹಾಕ್ಬೇಕು 1 ಎಕರೆಗೆ ಅದನ್ನು ನಾವು ಶಿಫಾರಸು ಮಾಡ್ತೀವಿ. ಎಷ್ಟು ಆಳ ಹಾಕ್ಬೇಕು 10 cm ಏನಪ್ಪ ಅಂದ್ರೆ ಅದು ಹಾಕಿ ನಾವು ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹಾಕಿ ನಾವು ಶಿಫಾರಸಿನ ಪ್ರಮಾಣದಲ್ಲಿ 1 ಎಕರೆಗೆ ಎಷ್ಟು ಟನ್ ಹಾಕುವ ಶಿಫಾರಸು ಮಾಡ್ತೀವಿ. ಅದು ಹಾಕಿದ್ರಂದ್ರೆ ಮಣ್ಣು ಏನಪ್ಪ ಅಂದ್ರೆ ಆರೋಗ್ಯ ಮಣ್ಣು ಆಗಿಬಿಡುತ್ತೆ. ನಮ್ಮ ರೈತ ಬಂಧರು ಸರಾಸರಿಯಾಗಿ ಎಷ್ಟು ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ? ಸರಿ, ಕೃಷಿ ಪ್ರದೇಶಕ್ಕಾದ್ರೆ ಈ ತೊಗರಿ ಬೆಳೆ ಬೆಳಿತಕ್ಕಂತ ಈಗ ಪ್ರದೇಶದಲ್ಲಿ ಈಗ ಕಡೆ ಬೆಳಿತಕ್ಕಂಥ ಹೆಸರು ಉದ್ದು ಬೆಳಿತಕ್ಕಂಥ ಪ್ರದೇಶದಲ್ಲಿ ಏನಪ್ಪ ಅಂತಂದ್ರೆ ಈಗ 3 ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಈಗ ನೀರಾವರಿ ಪ್ರದೇಶ ಭತ್ತ ಬೆಳೆತಿದ್ರೆ ಅಂದ್ರೆ ಈಗ 3 ಬೆಳೆಗೆ ಒಂದ್ಸಲ ಏನಪ್ಪಾ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. 3 ಬೆಳೆಗಳಿಗೆ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಒಳ್ಳೆಯದು ಡಾಕ್ಟರ್ ಬಸವರಾಜ್ ಅವರೇ, ತಾವು ಇಲ್ಲಿ ತನಕ ಈ ಮಣ್ಣು ಆರೋಗ್ಯ ಪತ್ರ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಏನು ಅದರೊಳಗೆ ಇರ್ತದೆ, ಆಮೇಲೆ ನಮ್ಮ ರೈತರು ಯಾವ ರೀತಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು, ಅದನ್ನು ಯಾವ ರೀತಿ ಅವರು ಉಪಯೋಗ ಮಾಡಿಕೊಂಡ್ರೆ ತಮ್ಮ ಇಳುವರಿ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ಬಸವರಾಜ್ ಅವರಿಗೆ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಈಗ ಕೇಳಿ ರಾಜಶೇಖರ್ ಜತ್ತೂರ್ ಮತ್ತು ಸಂಗಡಗರಿಂದ ತತ್ವ ಪದಗಳು. ಗೆಲು ಮನೋಜಾನೆಂದಲೇ ದಾವಾಟೆ ಕಾಣೆ ಗೆಲು ಮನೋಜಾನೆಂದಲೇ ದಾವಾಟೆ ಕಾಣೆ ಪ್ರಪಂಚದಾಸಿ ವಣ ಬರೆ ಭ್ರಾಂತಿ ಪ್ರಪಂಚದಾಸಿ ವಣ ಬರೆ ಭ್ರಾಂತಿ ಗೆಲು ಮನೋಜಾನೆಂದಲೇ ದಾವಾಟೆ ಕಾಣೆ ಇಂದು ನಾಳೆ ಎಂಬುವಾದು ನಿಜವಿಲ್ಲೋ ಪ್ರಾಣಿ ಇಂದು ನಾಳೆ ಎಂಬುವಾದು ನಿಜವಿಲ್ಲೋ ಪ್ರಾಣಿ ದನ ದೌಲತ್ತ ಒಂದಿ ನಗುತ್ತದು ವಾಣಿ ದನ ದೌಲತ್ತ ಒಂದಿ ನಗುತ್ತದು ವಾಣಿ ಎಲು ಮನೋಜಾನೆ ದಲ್ಲಿ ದಾವಾಟೆ ಕಾಣೆ ಎಲು ಮನೋಜಾನೆ ದಲ್ಲಿ ದಾವಾಟೆ ಕಾಣೆ ದುಡಿ ದುಡಿದಾಕೆ ನೀ ಕೂಡದಿತ್ತೋವರ ಇಂದಿನ ಬಾಕಿ ಇಂದಿನ ಬಾಕಿ ಋಣ ಮುಟ್ಟಿದ ಮೇಲೆ ಆಕೆಯನ್ನು ನೋಡಿ ಗೆಲು ಮನೋಜಾನೆಂದಲೇ ದಾವಾಟೆ ಕಾಣೆ ಗೆಲು ಮನೋಜಾನೆಂದಲೇ ದಾವಾಟೆ ಕಾಣೆ ಆಕಿರಿ ಕಂಡಿ ಬಂಗಾರ ಮಾಲ್ಮೂಲೆ ಆಕಿರಿ ಕಂಡಿ ಕಸಗೊಂಡು ತೊಪ್ಪಿದ್ದಾರೆ ಬಲೆ ಗೈಲಂತಿ ಕಸಗೊಂಡು ತೊಪ್ಪಿದ್ದಾರೆ ಬಲೆ ಗೈಲಂತಿ ನಿನ್ನ ಕೈ ದೊಳೆಯಾಗಿಲ್ಲ ಬಾರಿಸುವ ಗಂಟೆ ಬಾರಿಸುವ ಗಂಟೆ ಉಡುತ್ತಾರ ಅರಕೊಂಡ ಮೇಲೆ ಏನು ಸಾರೋ ಎಂಟೆ ಎಲು ಮನೋಜಾನೆ ದಲ್ಲಿ ದಾವಾಟೆ ಕಾಣೆ ಗೆಲು ಮನೋಜಾನೆಂದಲೇ ದಾವಾಟೆ ಕಾಣೆ ಎಂಡರು ಮಕ್ಕಳು ಸರ್ವ ಸಂಪತ್ತು ಎಂಡರು ಮಕ್ಕಳು ಸರ್ವ ಸಂಪತ್ತು ಸತ್ತ ಮೇಲೆ ಯಣ ಅಂತ ಅಂದು ತಾಳೋ ಎಣತಿ ಸತ್ತ ಮೇಲೆ ಯಣ ಅಂತ ಅಂದು ತಾಳೋ ಎಣತಿ ಒಯ್ತಲ್ಲೋ ಹಾಕಿದ ನಿನ್ನ ಮ್ಯಾಲಿನ ಪ್ರೀತಿ ಮ್ಯಾಲಿನ ಪ್ರೀತಿ ಬರ್ತಾರ ನಿನಗ ಒಯ್ದು ಮಣ್ಣರ ಪ್ರೀತಿ ಎಲು ಮನೋಜಾನೆಂದಲಿ ದಾವಾಟೆ ಕಾಣೆ ಎಲು ಮನೋಜಾನೆ ದಲ್ಲಿ ದಾವಾಟೆ ಕಾಣೆ ಜೀವ ವಿರೋತಾನ ಮಾಡೋ ಧನ ಧರ್ಮ ಜೀವ ವಿರೋತಾನ ಮಾಡೋ ಧನ ಧರ್ಮ ಮುಂದಿನ ಜನ್ಮಕ್ಕೆ ಸ್ವರ್ಗ ಸೋಪಾನ ಇದೆ ನಿಜ ಧ್ಯಾನ ಇಡಿ ಕಡಿತಾನ ಇಡಿ ಕಡಿತಾನ ಗುರುಮಡಿ ವಾಳನ ಚರಣ ಇಡಿ ಪರಿಪೂರ್ಣ ಎಲು ಮನೋಜಾನೆಂದಲೇ ದಾವಾಟೆ ಕಾಣೆ ಎಲು ಮನೋಜಾನೆಂದಲೇ ದಾವಾಟೆ ಕಾಣೆ ಎಲು ಮನೋಜಾನೆಂದಲೇ ದಾವಾಟೆ ಕಾಣೆ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಗೀತೆ. ತೋಯಿ ಊರವ್ವ ಸಾಕಾಯಿತು ಈ ಊರವ್ವ ಬಲು ಜ್ವಾಕಿಲಿ ಹೋಗೋಣ ಬಾರವ್ವ ಬಲು ಜ್ವಾಕಿಲಿ ಹೋಗೋಣ ಬಾರವ್ವ ಸಾಕಾಯಿತು ಈ ಊರವ್ವ ಸಾಕಾಯಿತು ಈ ಊರವ್ವ ಬಲು ಜ್ವಾಕಿಲಿ ಹೋಗೋಣ ಬಾರವ್ವ ಬಲು ಜ್ವಾಕಿಲಿ ಹೋಗೋಣ ಬಾರವ್ವ ಕಾಕು ಜಾ